ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. नमस्कार. कृषि रंगद कृषि ग्रामीणाभिवृद्धिय कृषि ग्रामांतरंगद कार्यक्रम केळ्ता इरो एल्ल रैत मित्ररिगे शरण शरणार्थिगळु. रैत मित्ररे, ई दिनद किसान वाणि ग्रामांतरंगदल्लि ಕೃಷಿಯಲ್ಲಿ ಅನುಭವಗಳು ಈ ಕುರಿತಾಗಿ ಹೂವಿನ ಹಡಗಲಿಯ ಶಿವಪ್ರಕಾಶ್ ಹನಕನಹಳ್ಳಿ ಇವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಜೊತೆಗೆ ಕೆಲವಾರು ಮಾಹಿತಿಯಲ್ಲು ನಿಮ್ಮೊಟ್ಟಿಗೆ ಬನ್ನಿ. ಹಾಗಾದರೆ ಇದೀಗ ಕೃಷಿಯಲ್ಲಿ ಅನುಭವಗಳು ಈ ಕುರಿತಾಗಿ ಹೂವಿನ ಹಡಗಲಿಯ ಶಿವಪ್ರಕಾಶ್ ಹನಕನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ಶಿವಪ್ರಕಾಶ್ ಅವರ. ನಮಸ್ಕಾರ. ಯಾವ ಊರು ತಮ್ಮದು? ನಮ್ಮದು ಅನಕನಹಳ್ಳಿ ಗ್ರಾಮ ರೀ, ಕೆ ಎಂ ಶಿವಪ್ರಕಾಶ್ ಅಂತ. ನಾವು ಇಲ್ಲಿ ಹಡಗಲಿಪ್ಪದಲ್ಲಿ ಇರೋಂಥ ಮಲ್ಲಿಗೆ ಬೆಳೆಗಾರರು. ಎಷ್ಟು ದೂರ ಆಗುತ್ತೆ ಹಡಗಲಿಂದ? ಹಡಗಲಿಂದ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್. ಹಾಗಾದರೆ ಮುಖ್ಯ ಬೆಳೆ ಏನು? ನಮ್ಮದು ಇಲ್ಲಿ ಪ್ರಾಥಮಿಕ ಬೆಳೆಯಾಗಿ ಮಲ್ಲಿಗೆ ರೀ. ಆಮೇಲೆ ಅದರ್ಸ್ ಬೆಳೆಗಳು ಮೆಕ್ಕೆಜೋಳ, ಉಳಿದೆಲ್ಲ ತರಕಾರಿ ಅವನ್ನೆಲ್ಲ ಬೆಳೀತಿದ್ದೀರಿ. ಹೆಚ್ಚಿನ ಒತ್ತಿರೋದು ಮಲ್ಲಿಗೆ ಬೆಳೆಗೆ, ಹಡಗಲಿ ಮಲ್ಲಿಗೆ. ಹಡಗಲಿ ಮಲ್ಲಿಗೆ ಅನ್ನುವಂಥದ್ದೇ ವಿಶೇಷ. ವಿಶೇಷ ರೀ. ಏನು ವಿಶೇಷ ಬೇರೆ ಮಲ್ಲಿಗೆಗೂ ಈ ಮಲ್ಲಿಗೆಗೂ? ಬೇರೆ ಮಲ್ಲಿಗೆ ಅಂದರೆ ಕೆಲವೊಂದು ದಿನಗಳಲ್ಲಷ್ಟೇ ಬಂದು ಅದು ಹೋಗುತ್ತೆ. ಇದು ಕಂಟಿನ್ಯೂಸ್ 5 ತಿಂಗಳವರೆಗೆ ನಮಗೆ ಮೊಗ್ಗನ್ನು ಕೊಡುತ್ತೆ. ಮಾರ್ಚ್ ಏಪ್ರಿಲ್ನಿಂದ ಸ್ಟಾರ್ಟ್ ಆಗಿದ್ದು ಆಗಸ್ಟ್ನವರೆಗೆ ನಮಗೆ ಹೂವನ್ನು ಸತತವಾಗಿ ಸಿಗುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ವೇರಿಯೇಷನ್ ಹೆಂಗಾಗಿದ್ರೆ ಸ್ಟಾರ್ಟಿಂಗ್ ಕಡಿಮೆ ಇದ್ದು ಮಧ್ಯದಲ್ಲಿ ಹೆಚ್ಚಾಗ್ತಾ ಹೋಗಿ ಆಗಸ್ಟ್ ಸೆಪ್ಟೆಂಬರ್ನಾಗ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತದೆ. ಬೇರೆ ಮಲ್ಲಿಗೆಗಳು ಆ ಥರ ಬರೋದಿಲ್ಲ. ಬಂದರೆ ಒಂದು ವಾರ ಬರ್ತದೆ, ಮೈಸೂರು ದುಂಡು ಏನು ಬರ್ತಾರೆ ಒಂದು ವಾರ ಬರ್ತದೆ, ಮತ್ತೆ ಒಂದು ತಿಂಗಳು ಗ್ಯಾಪ್ ಆಗುತ್ತೆ, ಮತ್ತೆ ಒಂದು ವಾರ ಬರ್ತೈತೆ, ಮತ್ತೆ ಗ್ಯಾಪ್ ಆಗುತ್ತೆ. ಆಮೇಲೆ ಅದೇ ಥರನೇ ಕಾಕಡ ಅಂತ ಒಂದು ಬರುತ್ತೆ ರೀ. ಆ ಕಾಕಡ ಮಲ್ಲಿಗೆ ಹೆಂಗೆಂದರೆ ಕೇವಲ ಆಗಸ್ಟ್ನಿಂದ ಸ್ಟಾರ್ಟ್ ಆಗುತ್ತೆ ರೀ, ಆಗಸ್ಟ್ನಿಂದ ಡಿಸೆಂಬರ್ವರೆಗೆ ಇರ್ತದೆ. ಆದರೆ ಅದು ಹೆಚ್ಚು ಇಳುವರಿ ಒಂದು ದಿನ ಎರಡು ದಿನ ಬರುತ್ತೆ, ಮತ್ತು ಇಳುವರಿ ಭಾಳ ಕಡಿಮೆ ಆಗುತ್ತೆ. ಆದರೆ ಇದು ಪ್ರೊಸೆಸ್ ಒಂದೇ ಲೆವೆಲಾಗಿ ಹೋಗ್ತಾ ಇರೋದ್ರಿಂದ ಇದನ್ನು ಹೆಚ್ಚು ಅವಲಂಬನೆ ಮಾಡ್ತಾ ಈ ಭಾಗದಲ್ಲಿ ಹೆಚ್ಚು ಅವಲಂಬನೆ ಮಾಡಿದ್ದೀವಿ ರೈತರೆಲ್ಲ. ಹೆಚ್ಚಾಗಿ ಈ ಭಾಗದಲ್ಲಿ ಈ ಹಡಗಲಿ ಮಲ್ಲಿಗೆನ ಬೆಳೆಯುವಂಥ. ಅಂದರೆ ಇದು ತಳಿನೇ ಬೇರೆ ಅಂತಿರೋ ಹೇಗೆ? ಈ ತಳಿನೇ ಬೇರೆ ರೀ. ಇದು ಹಿಂದೆಲ್ಲ ಕಾಡು ಮಲ್ಲಿಗೆ ಅಂತ ಇರ್ಬೋದು ರೀ. ಇದು ಇತ್ತೀಚೆಗೆ ಅದನ್ನು ಬದಲಾವಣೆಗೆ ತಂದು ಈ ಹಡಗಲಿ ಭಾಗದಲ್ಲಿ ಮಾತ್ರ ಇದನ್ನು ವಿಶೇಷತೆಯಿಂದ ಬೆಳೆಸಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಸಸಿ ಅದು ಬೇಕು ಅಂದರೆ ಎಲ್ಲಿಂದ ತರ್ತೀರಿ? ಹೇಗಿದು? ಇದು ಸಸಿ ನಮ್ಮಲ್ಲೇ ಅಭಿವೃದ್ಧಿಪಡಿಸ್ತೀವಿ. ಪ್ರತಿಯೊಂದು ಸಸಿಯನ್ನು ಗಿಡದಿಂದ ಕೆಳಗೆ ಬೆಡ್ಡಿಂಗ್ ಮಾಡಿ ಗ್ರೌಂಡ್ ಲೇಯರ್ ಅಂತ ಮಾಡ್ತಾರೆ, ಅದರ ಪ್ರಕಾರವಾಗಿ ಬೆಳೆಸಿ ಆ ಸಸಿಯನ್ನು ಮೇ ಜೂನ್ನಲ್ಲಿ ಕಟ್ ಮಾಡಿ ಬೇರೆಯವರಿಗೆ ವಿತರಣೆ ಮಾಡ್ತೀವಿ. ನಮಗೆ ಬೇಕಾದರೆ ಅದನ್ನು ಹಾಕ್ಕೊಂತೀವಿ. ಅಂದರೆ ಇಲ್ಲೇ ರೈತರಿಂದ ರೈತರಿಗೆ ಇದನ್ನು ಬದಲಾವಣೆ ಮಾಡೋದು ಕೊಡೋದು ಮಾಡ್ತೀರಿ? ಅಂದರೆ ಹೆಚ್ಚು ಒತ್ತು ಕೊಡೋದು ನೀವು ಈ ಮಲ್ಲಿಗೆ ಬೆಳೆಗೆನೆ? ಒಬ್ಬ ರೈತ ತೋಟ ಮಾಡಿದಂದ್ರೆ ಬೋರ್ ಹಾಕ್ಸಿದ್ದಂದ್ರೆ ಫಸ್ಟ್ ಆದ್ಯತೆ ಕೊಡೋದು 1 ಎಕರೆ ಅಥವಾ 1/2 ಎಕರೆ 1/2 ಎಕರೆ ಆಗಲಿ ಆ ಮಲ್ಲಿಗೆ ಹಾಕಿದ ಮೇಲೆ ಉಳಿದ ಬೆಳೆಗೆ ಪ್ರಾಮುಖ್ಯತೆ ಕೊಡೋದು. ಮೊದಲು ಮಲ್ಲಿಗೆಗೆ ಪ್ರಾಮುಖ್ಯತೆ ಕೊಟ್ಟು ಉಳಿದ ಬೆಳೆಗೆ ಕೊಡ್ತಾರೆ ಈ ಭಾಗದಲ್ಲಿ ಮಾತ್ರ. ಹಡಗಲಿಯಿಂದ ಇಲ್ಲಿ ಹನಕನಹಳ್ಳಿ, ದೇವಗೊಂಡನಹಳ್ಳಿ, ಮೀರಾಕೋರ್ನಹಳ್ಳಿ ಭಾಗದಲ್ಲಿ ಹೆಚ್ಚು ಇದಕ್ಕೆ ಪ್ರಾಚೀನ್ಯತೆ ಇದೆ. ನೀವು ಕೃಷಿ ಮಾಡೋಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು? ನಾವು 62ರಿಂದ ಕೃಷಿ ಮಾಡೋಕ್ಕಾಯ್ತಿದ್ದೀವಿ. ನಮ್ಮದು 61ರಲ್ಲಿ ಬೋರ್ ಹಾಕಿದ್ರಿ. ಆವಾಗ ನಮ್ಮದು ಇರಲಿಲ್ಲ, 62ರಾಗ ಸ್ವಲ್ಪ ಒಂದು 150 ಗಿಡ ಹಚ್ಚಿದ್ರಿ. ಆಮೇಲೆ ಅದರ ನಂತರ ಈ ಏರಿಯಾದಲ್ಲಿ ಪ್ರತಿಯೊಬ್ಬರು ಹೊಲದಲ್ಲಿ ಅದು ಕಾಮನ್ ಆಗಿ ಬೆಳೀತಾ ಬಂತ್ರಿ. ಈಗ ಅದ್ರ ಅಲ್ಲಿಂದ ಹಿಡಿದು ಈಗ ಒಂದು 800 ಎಕರೆವರೆಗೆ ಇಲ್ಲಿ ಕೃಷಿ ಮಲ್ಲಿಗೆ ಇದೆ. ಈಗ 40-50 ವರ್ಷದಿಂದನೂ ಮಲ್ಲಿಗೆ ಬೆಳೀತಾನೆ ಇದ್ದಾರೆ. ಮೊದಲು ಬೆಳೀತಿದ್ರೆ ಅದ್ರ ಹಿಂದೆ ಕೆಲವು ಮಂದಿ ಅಷ್ಟೇ, ಹಡಗಲಿ ಭಾಗದಲ್ಲಿ ಕೆಲವು ಮಂದಿ ಬೆಳೀತಿದ್ರು, ಅದಿನ್ನು ಮಾರ್ಕೆಟಿನ ಮಾಹಿತಿ ಇರಲಿಲ್ಲ. ಇತ್ತೀಚೆಗೆ ಅದು ಮಾರ್ಕೆಟ್ ಹೆಚ್ಚಾದಂಗೆ ಹೆಚ್ಚಂದ ಎಲ್ಲ ರೈತರು ಬೆಳೀತಾ ಬಂದಿದ್ರು. ಬಹಳಷ್ಟು ಮಲ್ಲಿಗೆನ ಬೆಳೀತಾರೆ, ಅದು ಎಷ್ಟೇ ಆಗಲಿ ಅವರ ಶಕ್ತಿಯಾನುಸಾರ, ಅರ್ಧ ಎಕರೆ ಆಗಲಿ 1 ಎಕರೆ ಆಗಲಿ ಹೆಚ್ಚಾಗಲಿ ಅವರು ಬೆಳೀತಾ ಇದ್ದಾರೆ. ಈಗ ಹೇಗೆ ಯಾವ ರೀತಿ ಅಂತರ ಕೊಟ್ಟಿರ್ತೀರಿ, ಹೇಗೆ ಬೆಳಿತೀರಿ? ಒಂದು ಗಿಡದಿಂದ ಒಂದು ಗಿಡಕ್ಕೆ 8 ಅಡಿ ಅಂತರ ಕೊಟ್ಟಿರ್ತೀವಿ, ಆಮೇಲೆ ಸಾಲಿನಿಂದ ಸಾಲಿಗೂ 8 ಅಡಿ ಅಂತರ, ಪಗಡೆ ಸಾಲು ಟೈಪ್ ಅಂತರ ಕೊಟ್ಟು ಬೆಳಿತೀರಿ. ಅದನ್ನು ಬೆಳಿಬೇಕಾದ್ರೆ 1 ಅಡಿ ಗುಂಡಿ ಮಾಡಿ ಅದಕ್ಕೆ ಕಾಂಪೋಸ್ಟು ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಪೋರೇಟ್ ಆಗಿರ್ಬೋದು ಇನ್ನೊಂದು ಬಾಲಸ್ಟನ್ ಪೌಡ್ರ್ ಹಾಕಿ ಆ ಸಸ್ಯ ನಾಟಿ ಮಾಡ್ತೀವಿ. ನಾಟಿ ಮಾಡಿದ ಒಂದು ತಿಂಗಳಲ್ಲಿ ಚಿಗುರು ಸ್ಟಾರ್ಟ್ ಆಗುತ್ತೆ. ಆ ಚಿಗುರು ಬಂದಮೇಲೆ ಅದಕ್ಕೆ ಔಷಧಗಳನ್ನು ಸ್ಪ್ರೇ ಮಾಡ್ಕೊಂತ ಬೆಳವಣಿಗೆ ನೀರು ಬಿಟ್ಕೊಂತ ಇದು ಮಾಡ್ಕೊಂತ ಹೋಗ್ತೀರಿ. 1 ವರ್ಷದ ನಂತರ ಅದು ಸ್ವಲ್ಪ ಸ್ವಲ್ಪ ಬೆಳೆ ಸಿಗುತ್ತೆ ರೀ. 2ನೇ ವರ್ಷಕ್ಕೆ ಅದು ನಾವು ಕಡಿಮೆ ಅಂದರೆ 1 ಎಕರೆಗೆ 5-10 ಕೆಜಿ ಮಗ್ಗು ಹರಿಬೋದು ರೀ. 3ನೇ ವರ್ಷಕ್ಕೆ 10 ಕೆಜಿ ಮಗ್ಗಿ ಬಂದಂದರೆ ಒಂದು 25 ಕೆಜಿ ತನಕನು ಬರುತ್ತೆ. ಆಮೇಲೆ ಪ್ರತಿ ವರ್ಷನೇ ಹೆಚ್ಚಾಗ್ತಾ ಹೋಗ್ತದೆ ಹೊರತಾಗಿ ಕಡಿಮೆನಾಗಲ್ಲ. ಆಮೇಲೆ ಇದಕ್ಕೆ ಹೆಚ್ಚು ರೋಗನಾಂಶ ಕಡಿಮೆ ರೀ, ಕಾಕಡ ದುಂಡಿಗಿನ್ನೂ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ರೋಗ ಕೀಟ ಕಡಿಮೆ ರೀ. ಮತ್ತೆ ಏನಾದರೂ ಸಿಂಪರಣೆ ಮಾಡೋದಂಥದ್ದು ಏನಾದ್ರು ಮಾಡ್ತೀರಿ? ಪ್ರತಿ 15 ದಿನಕ್ಕೊಂದ್ಸಲ ಸಿಂಪರಣೆ ಇರ್ತೈತೆ ರೀ. ಇದಕ್ಕೆ ಒಂದು ಬಿಳಿ ಗುಳ್ಳಿ ಥರ ಬರ್ತದೆ ರೀ, ಅದಕ್ಕೆ ನಾವೆಲ್ಲ ಮಜ್ಜಿಗೆ ರೋಗ ಅಂತ ಇದು ಮಾಡ್ತೀರಿ. ಅದಕ್ಕೆ ಬಾಲಸ್ಟನ್ ಪವರ್ ಡೆಕೋಫಾಲ್ ಸ್ಪ್ರೇ ಮಾಡ್ತೀವಿ. ಆಮೇಲೆ ಕಾರ್ಪಡಿ ರೋಗ ಅಂತ ಒಂದು ಬರುತ್ತೆ, ರೆಡ್ ಮೈಟ್ಸ್ ಅಂತ ಹೇಳ್ತಾರೆ, ಅದೇ ಇವರು ತಜ್ಞರು. ಅದಕ್ಕೆ ಕೆಲವೊಂದು ಔಷಧಗಳನ್ನು ಸಿಂಪರಣೆ ಮಾಡ್ತೀವಿ. ಆಮೇಲೆ ಪ್ರತಿ ಸ್ಪ್ರೇಗೂ ನಾವು ಕಾಂಪ್ಲೆಕ್ಸ್ ಆಲ್-19 ಮಿಕ್ಸಿಂಗ್ ಮಾಡಿ ಸ್ಪ್ರೇ ಮಾಡ್ತೀವಿ. ಇದನ್ನು ಪ್ರತಿ ವರ್ಷನೂ ಡಿಸೆಂಬರ್ನಲ್ಲಿ ಕಟಾವು ಮಾಡ್ತೀರಿ. ಕಟಾವು ಮಾಡಿ ಅದಕ್ಕೆ ಪಾತೆ ಮಾಡಿ ಕೊಟ್ಟಿಗೆ ಗೊಬ್ಬರ ಮತ್ತು ಸರ್ಕಾರಿ ಗೊಬ್ಬರ ಇವನ್ನೆಲ್ಲ ಹಾಕಿ ಆಮೇಲೆ ನೀರು ಕಟ್ತೀರಿ. ಅಲ್ಲಿಂದ ಜೂನ್ ಜುಲೈ ಅಷ್ಟೊತ್ತಿಗೆ ಏಪ್ರಿಲ್ಗೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ರೀ. ಒಮ್ಮೆ ಮೊಗ್ಗು ಶುರು ಆದರೆ ಒಂದು 5 ತಿಂಗಳು ಸತತವಾಗಿ ಇರುತ್ತೆ. ಪ್ರತಿ ದಿವಸ ಬಿಡಿಸ್ಬೇಕು ಮೊಗ್ಗು? ಪ್ರತಿ ದಿನ ಬೆಳಗ್ಗೆ ಯಾವುದೇ ಕೆಲಸ ಬಿಟ್ಟಿರ್ಸತಿ ಅದನ್ನು ಬಿಡೋಂಗಿಲ್ಲ. ಯಾಕಂದ್ರೆ 3 ಗಂಟೆ ಮೇಲ್ಪಟ್ಟಾದ್ರೆ ಮೊಗ್ಗೆಲ್ಲ ಅರಳಿ ಹಾಳಾಗಿ ಹೋಗುತ್ತೆ ರೀ, ನಮಗೇನು ಸಿಗಲ್ಲ. ಹಾಗಾಗಿ ಪ್ರತಿದಿನ ಬಿಡಿಸಲೇಬೇಕು, ಮೊಗ್ಗೆ ಬಿಡಿಸ್ಬೇಕು, ಮೊಗ್ಗನ್ನೇ ಕಳಿಸ್ ಮಾರ್ಕೆಟಿಗೆ ಕಳಿಸ. ಅಂದರೆ ಹೇಗೆ ಎಷ್ಟೊತ್ತಿನಲ್ಲಿ ಬಿಡಿಸ್ತೀರಿ? ಬೆಳಗ್ಗೆ 6:00 ಹಿಡಿದು 1:30 ತನಕ ಮೊಗ್ಗು ಬಿಡಿಸ್ತೀರಿ. ಅಲ್ಲಿಗೆ ಮುಗಿದೋತು ರೀ, ಅಲ್ಲಿಂದ ಉಳಿದ ಮಗ್ಗ ಉಪಯೋಗನಾಗಲ್ಲ ರೀ, ಯಾಕಂದ್ರೆ ಮಾರ್ಕೆಟ್ ಎಲ್ಲ ದೂರ ಆಗುತ್ತವಲ್ಲ ರೀ. ಹಂಗಾಗಿ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೆ ಇಲ್ಲೆಲ್ಲ ಲೋಕಲ್ನವರಿಗೆ ಸೇಲ್ ಮಾಡ್ತೀರಿ. ಅಂದರೆ ಅಷ್ಟು ಮಧ್ಯಾಹ್ನದೊಳಗಾಗೆ ಬಿಡಿಸಿ ಕಳಿಸ್ಬೇಕು ನೀವು, ಅಂದರೆ ಅದು ಮಾರ್ಕೆಟ್ ಮುಟ್ಟಬೇಕು. ಎಲ್ಲಿ ಕಳಿಸ್ತೀರಿ? ನಾವು ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ, ಹುಬ್ಬಳ್ಳಿ, ಆಮೇಲೆ ಗದಗ, ಹಾಸ್ಪೇಟೆ. ಹೇಗೆ ಕಳಿಸ್ತೀರಿ? ನಾವು ಕೆಲವೊಂದು ಬಸ್ ಮುಖಾಂತರ ಕಳಿಸ್ತೀವಿ. ಆಮೇಲೆ ನಮ್ಮದು ಯೂನಿಯನ್ ಇದರಿಂದ 4 ವೆಹಿಕಲ್ ಮಾಡಿದ್ದೀರಿ, ದಾವಣಗೆರೆ, ಗದಗ, ಹುಬ್ಬಳ್ಳಿ, ಶಿವಮೊಗ್ಗ. ಆ ವೆಹಿಕಲ್ ಮುಖಾಂತರ ಕಳಿಸ್ತೀವಿ. ಅದು ಕೆಲವು ದಿನ ಮೊಗ್ಗು ಜಾಸ್ತಿ ಇದ್ದಾಗ, ಉಳಿದ ದಿನದಲ್ಲಿ ಕಳಿಸೋದಲ್ಲ ರೀ, ಬಸ್ಗೆ ಗೀಸ್ಗೆ ಕಳಿಸಿಬಿಡ್ತೀರಿ. ಈಗ ವಾಹನಗಳ ಮುಖಾಂತರ ಕಳಿಸ್ತೀವಿ ಅಂತೇಳಿ 4 ವಾಹನ ಇಟ್ಕೊಂಡಿರಿ, ಎಂಥ ವಾಹನ ಎಷ್ಟು ಕಳಿಸ್ತೀರಿ ಒಂದು ಇದಕ್ಕೆ? ಕಡಿಮೆ ಅಂದರೆ 1 ವಾಹನಕ್ಕೆ 2 ಕ್ವಿಂಟಲ್ ತನಕ ಕಳಿಸ್ತೀರಿ. ಅದಕ್ಕಿಂತ ಹೆಚ್ಚಾಗ್ಬೋದು, ಮಿನಿಮಮ್ 2 ಕ್ವಿಂಟಲ್ ಆದರೆ ಅದು ಮಾರ್ಕೆಟ್ಗೆ ನಮಗೆ ಗಾಡಿ ಬಾಡಿಗೆಗೆ ವರ್ಕೌಟ್ ಆಗುತ್ತೆ ರೀ. ಅದಕ್ಕಿಂತ ಕಡಿಮೆ ಇದ್ದಾಗ ವರ್ಕೌಟ್ ಆಗಲ್ಲ, ಅವಾಗ ಬಸ್ಸಿಗೆ ಕಳಿಸ್ತೀರಿ. ಈಗ ಈ ಥರ 2 ಕ್ವಿಂಟಲ್ ಕಳಿಸ್ಬೇಕಾದಾಗ ಅಲ್ಲಿ ಮುಂಚಿತವಾಗಿ ತಿಳಿಸಿರ್ತೀರಿ ಮಾರ್ಕೆಟ್ಗೆ ನಾವು ಕಳಿಸ್ತಾ ಇದ್ದೀವಿ ಹಾಗೆ ಅಂತ? ಇಲ್ಲ, ಅದು ಪ್ರತಿದಿನ ಕಳಿಸೋಕ್ಕಾರೆ ಮೊದಲೇ ಅವರೆಲ್ಲ ನಮಗೆಲ್ಲ ಅವ್ರಿಗೆ ನಮಗೆ ಕಾಂಟ್ಯಾಕ್ಟ್ ಇರ್ತದೆ ರೀ. ಪ್ರತಿ ವರ್ಷನೂ ನಮಗೆ ಇಷ್ಟು ಮಾಲ್ ಅಂತಂದು ಏನಿರಲ್ಲ, ನಾವು ಎಷ್ಟಾರ ಮಾಲ್ ಕಳಿಸ್ಲಿ ಅವರು ಅದನ್ನ ಅಲ್ಲೆಲ್ಲ ಸೇಲ್ ಮಾಡಿ ಮಾರ್ಕೆಟ್ನಾಗ ಒಂಥರ ಹರಾಜು ಟೈಪ್ ಇದು ಮಾಡ್ತಾರೆ. ಹೆಚ್ಚು ಮಾಲ್ ಬಂದಾಗ 50-150 ತನಕ ಆಗ್ಬೋದು ರೀ, ಕಡಿಮೆ ಮಾಲ್ ಬಂದಾಗ 300-250 ತನಕ ರೇಟ್ ಸಿಗುತ್ತೆ. ಈಗ ಒಂದು ವಾಹನ 2 ಕ್ವಿಂಟಲ್ನಷ್ಟು ಕಳಿಸ್ಬೇಕಂದ್ರೆ ಬಹಳಷ್ಟು ರೈತರದು ಮೊಗ್ಗು ಸೇರಿಸಬೇಕಾಗುತ್ತೆ. ಅದು ಹೇಗೆ, ಒಬ್ಬೊಬ್ಬರದ್ದು ಎಷ್ಟೆಷ್ಟು ಹೇಗೆ ಅಂತ ಯಾವ ರೀತಿ ಮಾಡ್ತೀವಿ? ಪ್ರತಿಯೊಬ್ಬ ರೈತರ ಮೊಗ್ಗು ತಮ್ಮ ತಮ್ಮ ಚೀಲಗಳಲ್ಲಿ ಅದಕ್ಕೊಂದು ಸೀಲ್ ಹಾಕಿ ಅವರದೊಂದು ಅಲ್ಲಿ ಮಾರ್ಕೆಟ್ನಲ್ಲಿ ಭಾಳ ಮಂದಿ ವರ್ತಕರಿರ್ತಾರೆ ರೀ, ಕಮಿಷನ್ ಏಜೆಂಟ್ಸ್ ಅಂತಾರೆ, ಅವರು ತಮ್ಮದು ಲೇಬಲ್ಲು ಅವ್ರದ್ದು ಅಡ್ರೆಸ್ ಎಲ್ಲ ಇರ್ತೈತೆ. ನಮಗೆ ಅಲ್ಲಿ ಯಾರು ವರ್ತಕರಿಗೆ ನಮಗೆ ಅನುಕೂಲ ಇರ್ತೈತೆ ಆ ರೈತರು ಅವರಿಗೆ ಮೊಗ್ಗು ಕಳಿಸ್ತಾರೆ. ಅವ್ರು ಒಂದಿನ 10 ಕೆಜಿ ಕಳಿಸ್ಬೋದು, 5 ಕೆಜಿ ಕಳಿಸ್ಬೋದು. ಅವನ್ನೆಲ್ಲ ಸೇಲ್ ಮಾಡಿ ಪ್ರತಿ ವೀಕ್ಲಿ ನಾವು ಎಷ್ಟು ಮೊಗ್ಗು ಕಳಿಸುತ್ತೆ ಅದಕ್ಕೆಲ್ಲ ಪ್ರತಿಯೊಂದು ಲೆಕ್ಕ ವಿಚಾರವಾಗಿ ಅವ್ರ ಕಮಿಷನ್ ಮುರ್ಕೊಂಡು ನಮಗೆ ಆ ಹಣವನ್ನು ವಾರಕ್ಕೊಂದ್ಸಲ ಕಳಿಸ್ಕೊಡ್ತಾರೆ. ಅಂದರೆ ಈಗ ಇಡೀ ವಾಹನ 2 ಕ್ವಿಂಟಲ್ಲು ಒಬ್ಬರೇ ವ್ಯಾಪಾರಸ್ಥರಿಗೆ ಹೋಗ್ಬೇಕಂತಿಲ್ಲ, ಅವರವರು ಇಷ್ಟ ರೈತರು ಯಾರ್ಯಾರಿಗೆ ಕೊಡ್ಬೇಕಂತಾರೆ ಅಲ್ಲಿಗೆ ಅದನ್ನು ಕಳಿಸ್ಬೋದು. ವಾಹನ ಒಂದೇ ಅಲ್ಲಿ ಹೋಗಿ ಅದು ಎಲ್ಲ ಬೇರೆ ಯಾವ್ಯಾವ ರೈತರು ಅಲ್ಲೆಲ್ಲ ಹೆಸರು ಹಾಕಿರ್ತಾರೆ ಅವರವ್ರ ಭಾಗಕ್ಕೆ ಅವರವರು ಎಲ್ಲ ಚೀಲಗಳ ಮೇಲೆ ಲೇಬಲ್ ಇರ್ತೈತೆ, ಆಮೇಲೆ ಒಳಗೊಂದು ಲೇಬಲ್ ಹಾಕಿರ್ತೀವಿ. ಅವ್ರು ಸುರಿದ ತಕ್ಷಣ ನಮ್ಮಲ್ಲಿ ತೂಕ ಮತ್ತು ಆ ಲೇಬಲ್ ಊಟ ಹಾಕೊಂಡ್ಬಿಡ್ತಾರೆ. ಹಾಕೊಂಡು ಅವ್ರನ್ನ ಪ್ರತಿ ವೀಕ್ಲಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಒಬ್ಬ ನಮ್ಮಲ್ಲಿರೋದು ಒಬ್ಬರು ಈಗ ಹೋಗ್ತಾರೆ ರೀ, ಹೋಗಿ ಅವ್ರ ಕೈಗೆಲ್ಲ ಅಮೌಂಟು ಮತ್ತು ನಮ್ಮದು ಲೆಕ್ಕಾಚಾರ ಕಮಿಷನ್ ಮುರ್ಕೊಂಡು ಎಲ್ಲ ಕಳಿಸ್ಕೊಡ್ತಾರೆ. ಇದು ಎಷ್ಟು ವರ್ಷದಿಂದ ಈ ಥರ ಮಾಡ್ತಾಯಿದೆ? ಈಗ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 35-40 ವರ್ಷದಿಂದ ಇದೇ ಥರ ಸತತವಾಗಿ ನಡೀತಾನೆ ಇದೆ. ಸತತವಾಗಿ ಎಲ್ಲೂ ತೊಂದರೆ ಆಗಿಲ್ಲ? ತೊಂದರೆ ಆಗ್ತಿರ್ತಾರೆ, ಅಲ್ಪ ಸ್ವಲ್ಪ ಅವೆಲ್ಲ ಕಾಮನ್ ಅದು. ಯಾರೋ ಒಬ್ಬರು ಚೀಲ ಹೋಗಿರ್ತಾವೆ, ಆಮೇಲೆ ಅಲ್ಲೆಲ್ಲ ಮಾರ್ಕೆಟ್ನಾಗ ಒಂದು ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಆಗಿರ್ತಾವೆ, ಅವ್ರಿಗೆ ಗಲಾಟೆ ಮಾಡ್ಕೊಂಡು ಅವೆಲ್ಲ ರೈತರಿಗೂ ಅವ್ರಿಗೆ ಹೊಂದಾಣಿಕೆ ಮೇಲೆ ಹೋಗ್ತಾ ಇರ್ತೈತ್ರಿ. ಇದು ಅವ್ರು ಹಾಕಿಕೊಡ್ತಾರೆ, ಒಂದ್ಸಲ ನಾವು ಅನುಭವಿಸ್ಕೋಬೇಕು. ಇವೆಲ್ಲ ಇದ್ದದಲ್ರಿ, ಏನೋ ಸ್ವಲ್ಪ ಸಣ್ಣ ಪುಟ್ಟ ನಡೀತವೆ, ಆದರೆ ಸತತವಾಗಿ ಇದು ವ್ಯವಸ್ಥಿತವಾಗಿ ನೀವು ನಡೆಸ್ಕೊಂಡು ಹೋಗ್ತಾ ಇದ್ರಿ. ಪ್ರತಿ ವರ್ಷನೂ ಕಡಿಮೆ ಅಂದರೆ ಇದರಿಂದ ಹೆಚ್ಚಾಗುತ್ತೆ ಹೊರತಾಗ ಕಡಿಮೆ ಆಗಿಲ್ಲ. ಮಾರ್ಕೆಟ್ನಲ್ಲಿ ವರ್ತಕರು ಜಾಸ್ತಿ ಆಗಿದ್ದಾರೆ, ಆಮೇಲೆ ಇಲ್ಲಿ ಬೆಳೆಯಂಥ ರೈತರು ಜಾಸ್ತಿ ಆಗ್ಯಾರೆ. ಇದರಿಂದ ಏನಾಗಿದೆ ಅಂದ್ರೆ ಒಂದು ಕಡಿಮೆ ಅಂದರೆ 100,000 ಜನಕ್ಕೆ ಉದ್ಯೋಗ ಕೊಟ್ಟಂಥ ಒಂದು ಅವಕಾಶ ಸಿಕ್ಕಿದೆ. ಪ್ರತಿಯೊಬ್ಬ 1 ಎಕರೆಗೆ ಕಡಿಮೆ ಅಂದರೆ 10-15 ಜನ ಲೇಬರ್ಸ್ ಬೇಕು ರೀ. ಆಮೇಲೆ ಮಾರ್ಕೆಟ್ ಹೋದ್ಮೇಲೆ ಇಲ್ಲಿ ಅಲ್ಲಿ ಹಾಕೋರು, ಆಮೇಲೆ ಗಾಡಿಗಳು ಅವನ್ನೆಲ್ಲ ಇಟ್ಕೊಂಡು, ಆಮೇಲೆ ಅಲ್ಲಿ ಎಲ್ಲ ಕಟ್ಟಿ ಮರಾರು ಕಡಿಮೆ ಅಂದರೆ ಮಾರ್ಕೆಟ್ನಲ್ಲಿ 50-60 ಮಂದಿ ಈ ಹೂವನ್ನು ತಗೊಂಡು ಜೀವನ ಮಾಡೋಂಥ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಒಬ್ಬರು ಬೆಳೆ ಹೆಚ್ಚಿದರೆ ಒಂದು 15-20 ಜನಕ್ಕೆ ಅದರಿಂದ ಪರೋಕ್ಷವಾಗಿ ಕೆಲಸ ಸಿಗುತ್ತೆ. ಇಲ್ಲಿ ಎಷ್ಟು ಕೊಡ್ತೀರಿ ಹೂ ಬಿಡಿಸೋದಕ್ಕೆ? ಹೂ ಬಿಡಿಸೋದಕ್ಕೆ ನಾವೆಲ್ಲ ಕೆಜಿ ತೂಕರಿ. ಮುಂಚೆ ಸ್ಟಾರ್ಟಿಂಗು ಕೂಲಿ ಕೊಡ್ತೀರಿ. ಒಬ್ಬ ಮಹಿಳೆಗೆ ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆಗೆ ಬಂದು 1 ಗಂಟೆ ತನಕ ಇರೋದು 100 ರೂಪಾಯಿ ಕೊಡ್ತೀರಿ. ಕೆಜಿ ಆಡಿದ್ರೆ 50 ರೂಪಾಯಿ 1 ಕೆಜಿ ಕೊಡ್ತೀರಿ. ಹೆಚ್ಚಾಗಿ ಭಾಳ ಮಗ್ಗಿದ್ದಾಗ ಅವರೆಲ್ಲ ಕೆಜಿ ಲೆಕ್ಕ ಕರೀತಾರೆ. ಪ್ರತಿಯೊಬ್ಬ ಮಹಿಳೆ 3 ಕೆಜಿ ತನಕ 4 ಕೆಜಿ ತನಕ ಕರೀತಾಳೆ. ಕೂಲಿ ಇದ್ದಾಗ 1 ಕೆಜಿ 3/4 ಕೆಜಿ ಇಷ್ಟೇ ಹರಿದ್ರಿ. ಕಡಿಮೆ ಮೊಗ್ಗಿದ್ದಾಗ ಕೂಲಿ ಕೊಡ್ತೀರಿ, ಜಾಸ್ತಿ ಮೊಗ್ಗಿದ್ದಾಗ ಕೆಜಿ ತೂಕ ತೂಕದ ಲೆಕ್ಕ. ಹಾಗಾಗಿ ಅವ್ರಿಗೂ ಸ್ವಲ್ಪ ಹೆಚ್ಚು ಕೂಲಿ ಸಿಗುತ್ತೆ. ಹೆಚ್ಚು ಕೂಲಿ ಸಿಗುತ್ತೆ, ಅವ್ರಿಗೆ ಒಳ್ಳೆಯ ಆಸಕ್ತಿ ಇರ್ತೈತೆ. ಕೂಲಿ ಜಾಸ್ತಿ ಬರ್ತದಂದು ಜಲ್ದಿ ಬಂದು ಮಗ್ಗ 4 ಕೆಜಿ ತನಕ ಹರಿಬೋದ್ರು. ಅವ್ರು ಟೈಮ್ ಸರಿ ಬಂದರೆ 3 ಕೆಜಿ ಹರಿತಾರೆ. ಸ್ವಲ್ಪ ಜಲ್ದಿ ಬಂದರೆ ಇನ್ನೊಂದು ಕೆಜಿ ಹೆಚ್ಚು ಹರಿದು ಅವ್ರದ್ದು ಹಣವನ್ನು ಸಂಪಾದನೆ ಮಾಡ್ತಾರೆ. ಜೊತೆಗೆ ರೈತರಿಗೂ ಅನುಕೂಲ, ಬೇಗ ಬೇಗ ಮೊಗ್ಗು ಹರಿದು ಕೊಡ್ತಾರೆ. ಬೇಗ ಮೊಗ್ಗು ಹರಿದ್ರೆ ರೈತರು ಅವ್ರ ಖುಷಿಗಾಗಿ ಏನೋ ಒಂದು ತಿಂಡಿ ಟೀ ಇನ್ನೊಂದು ವ್ಯವಸ್ಥೆ ಮಾಡ್ತಾರೆ. ಅವ್ರು ಎಷ್ಟು ಜಲ್ದಿ ಹರಿದು ಕೊಡ್ತಾರೆ ಅವ್ರಿಗೆಲ್ಲ, ಮತ್ತು ಕೆಲವೊಂದು ಸಹಕಾರಗಳನ್ನ ಅವರು ಇದು ಮಾಡ್ತಾರೆ. ನಾವು ಬೆಳಗಿನ ಮಗ್ಗಿ ಹೋದ್ರೆ ಒಂದು ಸ್ವಲ್ಪ ಒಂದು 50-20 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ. ಲೇಟಾಗಿ ಹೋಗಿದ ಮಗ್ಗಿಗೆ ಒಂದು 50-60 ರೂಪಾಯಿ ಕಡಿಮೆ ಇರ್ತೈತೆ. ಹಾಗಾಗಿ ಅವರಿಗೆ ಪ್ರೋತ್ಸಾಹ ರೈತರು ಮಾಡ್ತಾರೆ. ಎರಡೂ ರೀತಿ ಹೊಂದ್ಕೊಂಡು ಹೋಗ್ತಾರೆ, ಅವ್ರಿಗೆ ಇವ್ರು ಪ್ರೋತ್ಸಾಹ ಮಾಡೋದು, ಇವ್ರಿಗೆ ಅವ್ರು ಪ್ರೋತ್ಸಾಹ ಮಾಡೋದು. ಈಗ ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರಿ, ವಾಹನ ಮಾಡಿ ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ ಆ ಕಡೆ ಎಲ್ಲ, ಎಲ್ಲಿ ರೇಟ್ ಹೆಚ್ಚು ಸಿಗುತ್ತೆ? ನಮಗೆ ಅದು ರೇಟ್ ಹೆಚ್ಚು ಸಿಗುತ್ತೆ ಅನ್ನೋದಕ್ಕಿಂತ ನಮ್ಮ ಮಾಲು ಟೈಮ್ ಸರಿಗೆ ಹೋಗುತ್ತಲ್ಲ, ಆಮೇಲೆ ಇದನ್ನು ಹೆಚ್ಚು ದಿನ ಇಡೋ ಅಂಥ ಪರಿಸ್ಥಿತಿ ಅಲ್ಲರಿ, ಅದನ್ನೆಲ್ಲ ಯೋಚನೆ ಮಾಡೋದಲ್ರಿ. ನಾವು ಇಲ್ಲಿಂದ ಮಾಲು ಹೊರಗಡೆ ಹೋಗ್ಬೇಕು, ನಮಗೆ ಬಂದಷ್ಟು ಹಣ ಲೇವು ಕೂಲಿಕಾರರಿಗೂ ನಮಗೆ ಸಂದಾಯವಾದ್ರೆ ಸಾಕನ್ನೋ ಒಂದು ಮಠದಾಗಿರ್ತೀರಿ. ಹೆಚ್ಚು ಲಾಭ ಅಲ್ಲೈತಿ ಇಲ್ಲೈತಿ ಅಂತ ಕೊಟ್ಟಾಗ ಏನಂದರೆ, ಒಂದು ಮಾರ್ಕೆಟ್ಗೆ ಹೆಚ್ಚೈತೆ ಅಂತ ಹಾಕಿದಾಗ ಅಲ್ಲಿ ಗ್ರಾಹಕರು ಕಡಿಮೆ ಇರ್ತಾರೆ, ಅವಾಗ ಎಕ್ಕದ್ದು ಮಾರ್ಕೆಟ್ ಡೌನ್ ಮಾಡ್ತಾರೆ. ನಾವು ಸತತವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅಷ್ಟಾಗಲ್ಲ, ರೇಟ್ ಹೆಚ್ಚಿರಲಿ ಕಡಿಮೆ ಇರಲಿ ಅದನ್ನೆಲ್ಲ ಯೋಚನೆ ಮಾಡೋಲ್ರಿ, ಕಳಿಸ್ತಾ ಇರ್ತೀವಿ ಊಟ. ಈಗ ರೇಟ್ ಸಾಮಾನ್ಯವಾಗಿ ಹೇಗಿರುತ್ತೆ? ಮಿನಿಮಮ್ 100 ರೂಪಾಯಿದಿಂದ ಹಿಡಿದು 200 ರೂಪಾಯಿ ತನಕ ರೇಟ್ ಇರ್ತದೆ. ಕಾಮನ್ ಆಗಿ ಸ್ವಲ್ಪ ಹೆಚ್ಚಂದರೆ ಹಬ್ಬ ಹರಿದಿನಗಳಲ್ಲಿ 300 ರೂಪಾಯಿ, 250, ಒಂದು ದಿನ ಮಾತ್ರ ಈ ಸಲ 400 ರೂಪಾಯಿ ಆಗಿದೆ ರೀ. ಹೊಸ ಜಯಂತಿ ದಿನ ಒಂದು, ಮೊನ್ನೆ ಗೌರಿ ಹಬ್ಬದ ದಿನ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಆ ಹಬ್ಬಗಳು ಬಂದಾಗ ಸ್ವಲ್ಪ ಬೆಲೆ ಜಾಸ್ತಿ? ಬೆಲೆ ಜಾಸ್ತಿ ರೀ. ಉಳಿದ್ರೆ ಏನೋ ಬೇಡಿಕೆ ಇರುತ್ತೆ ಅಂತ? ಬೇಡಿಕೆ ಅಂದರೆ ಅಲ್ಲಿ ಗ್ರಾಹಕರು ಜಾಸ್ತಿ ಆಗಿರ್ತಾರಲ್ರಿ, ಹಂಗಾಗಿ ಬೇಡಿಕೆ ಜಾಸ್ತಿ ಆಗುತ್ತೆ. ಉಳಿದ ದಿವಸದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಕೂಡ ಆ ಹಂತಕ್ಕೆ ಬರೋ ಹಾಗೇ ಬೆಳೆ ಬೆಳಿತೀರಿ? ಆ ಥರ ಏನೂ ಆಗೋದಿಲ್ಲ, ಇದೆಲ್ಲ ಪ್ರಕೃತಿ ಮೇಲೆ ನಾವು ನಿಂತಿರೋರು. ಒಂದಿನ ಕ್ಲೈಮೇಟು ಸೀದಾ 2 ದಿನ ಮೂಡ ಮುಚ್ಕೊಂಡ್ರೆ ನಮಗೆ ಮೊಗ್ಗ ಬರೋಲ್ಲ. 10 ಕೆಜಿ ಬರೋವು, 6 ಕೆಜಿ 5 ಕೆಜಿ ಬರುತ್ತೆ. ಮೋಡ ಮುಸುಗಿಲ್ಲ ಅಂದರೆ ಹೆಚ್ಚಾಗಿ ಹಿಂಗೆ ಬಿಸಿಲುತ್ತಂದರೆ ಹೆಚ್ಚು ಬರುತ್ತೆ. ಅದೆಲ್ಲ ನಾವೇನು ಮಾಡೋಕೆ, ನಾವು ಹಾಕೋದು ಗೊಬ್ಬರ ಎಣ್ಣೆ ಕಾಮನ್ನಾಗಿ ಎಲ್ಲರೂ ಮಾಡ್ತೀವಿ. ಹೆಚ್ಚು ಬರೋದು ಕಡಿಮೆ ಇರೋದು ಎಲ್ಲ ಪ್ರಕೃತಿಗೆ ಮೇಲ್ಬಿಟ್ಟು, ಮಳೆ ಮೋಡ ವಾತಾವರಣದ ಮೇಲೂ ಅವಲಂಬನೆ ಆಗುತ್ತೆ. ಇಷ್ಟು ವರ್ಷದಿಂದ ನೀವು ಬೆಳೀತಾ ಇದ್ದೀರಿ, ಹೌದಪ್ಪ ಇದು ಭಾಳ ಅನುಕೂಲ ಆಗಿದೆ ಅಂತ ನಿಮ್ಗೆ ಅನಿಸಿದೆ ಹೊರತು ಬಿಟ್ಬಿಡೋಣ ಇದು ಭಾಳ ತೊಂದರೆ ಅಂತ? ಅಲ್ಲ, ಕೆಲವರು ಬಿಟ್ಬಿಡೋಣ ಅಂತ ಕಿತ್ತಾಕಿದ್ದಾರೆ. ಏನು ಕಾರಣ? ಏನು ಕಾರಣ ಅಂದರೆ ಲೇಬರ್ ಪ್ರಾಬ್ಲಮ್ಮು, ಆಮೇಲೆ ಕೆಲವೊಂದ್ಸಲ ಮಾರ್ಕೆಟ್ ಬಿದ್ದೋಗ್ಬಿಡ್ತೈತೆ. ಆ ಸಂದರ್ಭದಲ್ಲಿ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಏ ಬಂದಷ್ಟು ಹರಿದು ಹಾಕೋಣ, ಅದೇ ನಮ್ಮಿನ್ನೇನು ಕೆಡಿಸೋದಲ್ಲ, ಹೂವಾಗಿ ಎಲ್ಲ ಬೀಳ್ತೈತೆ ಹೊರತಾಗಿ ಬೇರೆ ತೊಂದರೆ ಏನಾಗಲ್ಲ ಅಂದು ಕೆಲವರು ಮಾತ್ರ ಅದನ್ನು ತೆಗಿಯೋಕೆ ಹೋಗಿಲ್ಲರಿ. ಯಾವಕ್ಕಿಂತ ಒಂದು ದುಡಿಮೆ ಇಂಪಾರ್ಟೆಂಟ್ ಇಲ್ಲಿ ರೈತರಿಗೆ ಮಾತ್ರ. ಅಲ್ಲಿ ಗ್ರಾಹಕರಿಗೆ ಹೆಚ್ಚು ಇದು ಇರ್ತೈತೆ ರೀ, ಕಮಿಷನ್ ಏಜೆಂಟ್ಗೆ ಅವರಿಗೆಲ್ಲ ಲಾಸ್ ಏನೂ ಆಗಿಲ್ಲರಿ. ಲೇಬರಿಗೆ ಕೊಟ್ಟು ಕೆಲವೊಂದು ದಿನ ಮಾತ್ರ ಲಾಭದಲ್ಲಿ ಇರ್ತೀವಿ, ಇನ್ನುಳಿದಿನ ಮತ್ತೆ ಅವು ಇದ್ದಿದ್ದಲ್ರಿ ರೈತರದ್ದು. ಒಮ್ಮೆ ಹಾಕಿದ್ರೆ ಬೆಳೆ ಎಷ್ಟು ವರ್ಷದವರೆಗೂ? ಈಗ ನಾವು 25-30 ವರ್ಷದಿಂದ ಒಂದೇ ಬೆಳೆ ಅದೇ ಹಾಕಿದ್ರೆ ಅದೇ ಕಂಟಿನ್ಯೂಷನ್ ಇರ್ತದೆ. ಹೊಸ ಬದಲಾವಣೆ ಮಾಡಿ, ಯಾಕಂದ್ರೆ ಪ್ರತಿ ವರ್ಷ ನಾವು ಕಟಾವ್ ಮಾಡ್ತೀರಿ. ಡಿಸೆಂಬರ್ಗೆ ಕಟಾವ್ ಮಾಡಿದ ತಕ್ಷಣ ಮತ್ತೆ ಹೊಸ ಚಿಗುರು ಬರ್ತೈತೆ, ಹೂವು ಸ್ಟಾರ್ಟ್ ಆಗುತ್ತೆ. ಇಳುವರಿನೂ ಕಡಿಮೆ ಆಗೋದಿಲ್ಲ, ಕ್ಲೈಮೇಟಿನ ಮೇಲೆ ಇಳುವರಿ ಹೆಚ್ಚು ಕಡಿಮೆ ಆಗಾದ್ರೆ ಮತ್ತೆ ಇವೇನು ರೋಗಗಳು ಬರ್ತಾವಲ್ರಿ, ಆದರೆ ಗಿಡ ಹಳೇದಾಯಿತು ಅಂತ ಅಲ್ಲೇನು ಕಡಿಮೆ ಆಗುತ್ತೆ? ಅಲ್ಲ, ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು ರೀ, ಆದರೆ ಅಷ್ಟೊಂದು ದೀರ್ಘವಾಗಿ ಕಡಿಮೆ ಆಗಲ್ಲ. ಬಹಳ ವರ್ಷದವರೆಗೂ ಅದನ್ನು ಇಟ್ಕೋಬಹುದು ಒಮ್ಮೆ ನಾಟಿ ಮಾಡಿಬಿಟ್ಟು. ಮತ್ತೆ ಇದ್ರ ಜೊತೆಗೆ ಇನ್ನೇನು ಬೆಳೀತಾ ಇದ್ದೀರಿ? ಮೆಕ್ಕೆಜೋಳ ಬೆಳಿತೀರಿ, ಆಮೇಲೆ ಊಟಕ್ಕೆ ಜೋಳ ಬೆಳಿತೀರಿ. ಮೆಕ್ಕೆಜೋಳ ಎಷ್ಟು ಹಾಕಿರ್ತೀರಿ? ನಮ್ಮ ಭೂಮಿ ಎಷ್ಟಿರ್ತೈತೆ ಅವ್ರವ್ರ ತಕ್ಕಂಗೆ 5 ಎಕರೆ 4 ಎಕರೆ 10 ಎಕರೆ ಹಿಂಗೆಲ್ಲ ಹಾಕ್ಯಂಡ್ರಿ. ಯಾವ ತಳಿ ಹೈಬ್ರಿಡ್ ತಳಿ ಹಾಕ್ತೀರಿ? ಎಲ್ಲ ಮೆಕ್ಕೆಜೋಳ ಹೈಬ್ರಿಡ್ ತಳಿನೇ ಬರೋದ್ರಿ. ಸಾಮಾನ್ಯವಾಗಿ ನೀವು ಬೀಜ ಗೊಬ್ಬರ ತರೋದು ಅದೆಲ್ಲ ಎಲ್ಲಿ ಮಾಡಿ? ಬೀಜಗಳನ್ನೆಲ್ಲ ಕೃಷಿ ಇಲಾಖೆ ಹಾಕ್ತಿರ್ತೀರಿ ಇತ್ತೀಚೆಗೆಲ್ಲ, ಮತ್ತೆ ಏನು ಸಬ್ಸಿಡಿ ಕೊಡಕ್ಕೆ ಹತ್ತಿದ್ರಲ್ರಿ, ಹಂಗಾಗಿ ಅಲ್ಲಿ ತರ್ತೀವಿ. ಇಲ್ಲಾಂದ್ರೆ ಮಾರ್ಕೆಟ್ನಾಗ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ಕೆಲವೊಂದು ವೆರೈಟೀಸ್ಗಳು ಬೇಕಾದ್ರೆ ನಾವು ಅಂಗಡಿಯಲ್ಲಿ ಹೋಗಿ ಖರೀದಿ ಮಾಡ್ತೀರಿ. ಕೆಲವೊಂದು ಲಿಮಿಟೇಷನ್ ಇವು ಇರ್ತಾವೆ ರೀ ಕಂಪ್ನಿಗಳು, ಅಲ್ಲಿ ಇನ್ನು ಉಳಿದದ್ವಲ್ಲ ಹೊರಗಡೆ ಸಿಗುತ್ತಲ್ರಿ, ಹಂಗಾಗಿ ಅವನ್ನು ತಗೊಂಬರ್ತೀವಿ. ನಿಮ್ಮ ಕೃಷಿ ಕೆಲಸಕ್ಕೆ ಯಂತ್ರ ಅದೆಲ್ಲ ಬಳಸ್ತಾವೆ? ಟ್ರ್ಯಾಕ್ಟರ್ ಬಳಸ್ಕೊಂತೀವಿ, ಮಾಮೂಲಿ ಎತ್ತಿನ ಬೇಸಾಯನೂ ಮಾಡ್ತಾರೆ. ಏನೇನಕ್ಕೆ ಬಳಸ್ತೀರಿ ಟ್ರ್ಯಾಕ್ಟರ್ನ? ನಾವು ಟ್ರ್ಯಾಕ್ಟ್ರಿ ಹೊಲ ಉಳುಮೆ ಮಾಡೋಕೆ, ಗೊಬ್ಬರ ಇರಲಿಕ್ಕೆ, ಲೇಬರ್ ಕರ್ಕೊಂಬರೋಕ್ಕೆ, ಬಿತ್ತನೆ ಮಾಡೋಕ್ಕೆ ಇದಕ್ಕೆಲ್ಲ ಬಳಸ್ಕೊಂತೀವಿ. ನಿಮಗೆ ಏನು ಅನಿಸುತ್ತೆ ಈಗ ಎತ್ತಿನಿಂದ ಬೇಸಾಯ ಮಾಡೋದಕ್ಕೂ ಟ್ರ್ಯಾಕ್ಟರ್ನಿಂದ ಮಾಡೋದಕ್ಕೂ? ಟ್ರ್ಯಾಕ್ಟ್ರಿಂದ ಮಾಡೋದಕ್ಕೆ ಬೇಗನೆ ಆಗ್ತೈತಿ, ಆಮೇಲೆ ಉಳುಮೆನೇ ಚೆನ್ನಾಗಾಗತ್ತೆ. ಆದರೆ ಎತ್ತಿನಿಂದ ಮಾಡಿದ್ರೆ ಅನುಕೂಲ 3-4 ನಾಲ್ಕು ಅನುಕೂಲ ಆಗುತ್ತೆ. ಯಾಕಂದರೆ ಹೊಲದಲ್ಲಿರೋ ಮೇವುಗಳನ್ನ ಹಾಕಿ ಅದರಿಂದ ನಾವು ಫಲ ಪಡ್ಕೊತೀವಿ. ಇದಕ್ಕೆ ನಾವು ಸಪ್ರೇಟಾಗಿ ಡೀಸೆಲ್ ತಂದು ಫಲ ಪಡ್ಕೊತೀವಿ. ಆಮೇಲೆ ಸಗಣಿ ಸಿಗುತ್ತೆ ನಮಗೆ, ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ, ಇನ್ನೊಂದು ಇದು ಗಂಜಲು ಸಿಗ್ತೈತೆ, ಅದರಿಂದ ಉಪಯೋಗ ಜಾಸ್ತಿ ಇದೆ. ಆದರೆ ಈಗಿನ ನಮ್ಮ ವಾತಾವರಣದಲ್ಲಿ ಏನಾಗಿದೆ ಅಂದರೆ ನಾವು ಅತಿ ವೇಗದಲ್ಲಿ ಹೊಂಟಿರೋದ್ರಿಂದ ಎತ್ತಿನ ಬೇಸಾಯಕ್ಕೆ ಹೋದ್ರೆ ನಾವು ಬೇರೆ ರಂಗ ಟೆರಿಕಾ ಶರ್ಟು ಗಾಡಿ ಗೀಡಿ ಹಾಕ್ಯಂಡು ಅಡ್ಡಾಡೋಕ್ಕಾಗಲ್ಲ ಅಂತಂದು. ಕೆಲಸ ಸ್ವಲ್ಪ ನಿಧಾನ, ಎತ್ತಿಂದಾದರೆ ಜಾಸ್ತಿ ಅವಧಿ ಬೇಕು, ಟ್ರ್ಯಾಕ್ಟರ್ ಆದರೆ ತಕ್ಷಣಕ್ಕೆ ಮುಗಿಸ್ಬಿಡು. ಹಾಗಾಗಿ ಅದು ಎರಡೂ ಇಟ್ಕೊಂಡಿದ್ದೀರಿ. ಮತ್ತೆ ಎಲ್ಲಿ ಅನುಕೂಲ ಅಲ್ಲಿ ನಾವು ಯಂತ್ರ ಬಳಸಲೇಬೇಕಾಗ. ಹೌದೌದು, ಯಾಕೆ ಈಗಿನ ಹೆಚ್ಚಿನ ಬೇಸಾಯಕ್ಕೆ ಲೇಬರ್ ತೊಂದರೆ ಇರೋದ್ರಿಂದ ನಾವು ಟ್ರ್ಯಾಕ್ಟ್ರಿ ಬಳಸಲೇಬೇಕು, ಮಿಷಿನರಿ ಬಳಸಲೇಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ. ಒಕ್ಕಣೆ ಮಾಡೋದಕ್ಕಾಗಲಿ ರಾಶಿ ಮಾಡೋದಕ್ಕೆ ಬೇಕೇ ಬೇಕಾಗ. ಹೌದೌದು, ಮೆಕ್ಕೆಜೋಳ ಎಲ್ಲ ಯಂತ್ರದಿಂದ ಇದನ್ನು ಮಾಡ್ತೀರಿ. ಆಮೇಲೆ ತೆನೆ ಮುರಿಯೋದು ಮಾತ್ರ ಲೇಬರ್ ಹಚ್ತೀರಿ, ಉಳಿದೆಲ್ಲ ಯಂತ್ರದಿಂದ ಮಾಡಿದ್ರೆ. ಹೇಗೆ ಏನು ಅನುಕೂಲ ಅನಿಸುತ್ತೆ? ಮೊದಲೆಲ್ಲ ಅದನ್ನು ಕೈಯಿಂದ ಮಾಡಬೇಕಾಗ್ತಿತ್ತು. ಕೈಯಿಂದ ಮಾಡ್ಬೇಕಾದ್ರೆ ಅವಾಗ ಅಷ್ಟು ಜನರಲ್ಲಿ ಇದು ಇರಲಿಲ್ಲ ರೀ, ಕಾಸ್ಮೆಟಿಕ್ಸು ಇವೆಲ್ಲ ತಗೊಂಡು ನಾವು ಜೀವನ ಮಾಡಬೇಕು, ನಾವು ವೆಹಿಕಲ್ ಹತ್ತಬೇಕು, ಆರ್ ಸಿ ಸಿ ಮನೆ ಹಾಕ್ಬೇಕು ಅನ್ನೋದು ಇದ್ದಲ್ಲ. ಏನಪ್ಪ ಹೊಲ್ದಂತ ಮಾಲ್ ಬರ್ತೈತೆ, ಆರಾಮ ಊಟ ಮಾಡ್ತೀವಿ, ಆರಾಮ ಮನೆಗೆ ಇರ್ತಿದ್ವಿ. ಈಗ ಹಂಗಲ್ಲ, ಈಗಿನ ವಾತಾವರಣಕ್ಕೆ 10 ರೂಪಾಯಿಕ್ಕಿಂತ 20 ರೂಪಾಯಿ ಜಾಸ್ತಿ ತೊಡೋದು. ನಾವು ಹಡಲಿಗೆ ಹೋಗಿ ಹೊಸ ಕಾಸ್ಮೆಟಿಕ್ ತರ್ಬೋದು, ಹೊಸ ವೆಹಿಕಲ್ ತರ್ಬೋದು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಬೆನ್ನತ್ತಿ ಹೋಗಲೇಬೇಕಾಗುತ್ತೆ. ಅದಕ್ಕೆ ಹೆಚ್ಚು ಹಣನೂ ಬೇಕಾಗುತ್ತೆ. ಏನೇ ಹೆಚ್ಚು ಇಳುವರಿ, ಹೆಚ್ಚು ಲಾಭ, ಹೆಚ್ಚು ಆದಾಯ ಬರಬೇಕು ಅಂದರೆ ನಾವು ಹೆಚ್ಚು ಖರ್ಚು ಮಾಡಬೇಕು. ಹೌದಾದ್ರು ನಾವು ಅವಾಗೆಲ್ಲ ರೀ, ನಾವು 75ರ ತನಕ ನಮ್ಗೆ ರಾಸಾಯನಿಕ ಗೊಬ್ಬರ ಅನ್ನೋದು ಗೊತ್ತಿದ್ದಿಲ್ಲ. 75ರ ಮೇಲ್ಪಟ್ಟ ಈಗ ರಾಸಾಯನಿಕ ಗೊಬ್ಬರಕ್ಕೆ ನಾವು ಮಾರೋಗಿರೋದು. ಅವಾಗೆಲ್ಲ ಒಂದ್ಸಲ ಬೂದಿ ಗೊಬ್ಬರ ಅಂತ ಕೊಡೋರು ಸೊಸೈಟಿಯಲ್ಲಿ, ಅದು ನಾವು ಸಾಲ ತಗೊಂಡ್ರೆ ಇಷ್ಟು ಗೊಬ್ಬರ ತಗೊಂಡೇ ತಿರ್ಬೇಕಂತ ಒಂದು ಕಂಡೀಷನ್ ಇತ್ತು. ದುಡ್ಡು ಕೊಡೋಲ್ಲ, ಇದು ಗೊಬ್ಬರ ತಗೊಂಡ್ರೆ ನಾವು ಅವಾಗ ಆ ಗೊಬ್ಬರಕ್ಕೆ ನಾವು ಮಾರೋಗಿ, ಹೊರತಾಗಿ ಅದಕ್ಕಿಂತ ಮುಂಚೆ ಗೊಬ್ಬರಗಳದಲ್ಲ ಔಷಧಗಳದಲ್ಲ. ಅವಾಗ ಎನ್ರಿನ್ನು, ಪಾಲಿಡಾಲು, ಆಮೇಲೆ ಗಂಧಕ ಅನ್ನೋದು ಒಂದು 3 ಐಟಮ್ಸ್ ನಾವು ಅಷ್ಟು ಕೇಳಿದ್ದೆ. ಈಗ ಏನು, ಒಂದು ದಿನಕ್ಕೆ 10 ಕಂಪ್ನಿ ಹುಟ್ಟಿಕೊಂಡಿರ್ತಾವೆ. 10 ಕಂಪ್ನಿನ ನಾವು ಬಳಸಿದ್ರನ್ನ ಯಾವುದೇ ಒಂದು ಕಂಪ್ನಿದ ಫಲ ಕೊಡ್ತೈತೆ, ಇನ್ನುಳಿದ್ದು ಯಾವ ಟೈಪ್ ಇರ್ತಾವೆ ಗೊತ್ತಿರಲ್ಲ. ಯಾಕಂದರೆ ವಿಜ್ಞಾನಿಗಳು ಹೇಳ್ತಾರೆ, ಅದರಲ್ಲಿ ಈ ಸಿಂಬಲ್ ಹೇಳ್ತಾರೆ, ಅದು ಉಪಯೋಗ ಆಗತ್ತಂತೆ. ಇಲ್ಲಿ ಕೆಮಿಕಲ್ಸ್ ಮೇಲೆ ಇಂಗ್ಲೀಷ್ನಲ್ಲಿ ವರ್ಡ್ಸ್ ಹಾಕಿರ್ತಾರೆ, ಆ ಕಂಟೆಂಟ್ಸ್ ಏನೈತೆ ಅಂತ ನಮಗೆ ರೈತರಿಗೆ ಗೊತ್ತಾಗಲ್ಲ. ಕೊಡ್ರಿ ಒಂದು ಯಾವ್ದಾರ ಎಣ್ಣೆ ಹೊಡಿತೀವಿ ಅಂತೀವಿ ನಾವು, ಕೀಟ ತಜ್ಞರ ತಗೋಗಿ ಬರ್ಸ್ಕೊಂಬಂದಿರ್ತೀವಿ, ನಮ್ಮಲ್ಲಿ ಆ ಕಂಪ್ನಿದೆಲ್ಲ ಬೇರೆದೈತೆ ತಗೊಂಡೋಗಂತಾರೆ. ನಾವು ಬೇರೆ ಅಂಗಡಿಗೆ ಹೋಗಕ್ಕೆ ಏ ಯಾವುದೋ ಒಂದು ಹೊಡೆದ್ಬಿಟ್ರೆ ಕಡಿಮೆ ಆಗತ್ತಲ್ಲ, ಅವ್ರು ಬೇರೆದೈತೆ ಅಂತ ಕೊಟ್ರೆ ಅನ್ನೋ ಒಂದು ಮಟ್ಟಕ್ಕೆ ನಾವು ಈಗ ರೈತರು ಬಂದಿದ್ದೀವಿ. ಆದರೂ ಈಗ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ, ಏನಾದ್ರು ವಿಷಯ ತಿಳ್ಕೋಬೇಕು ಅಂದರೆ ಯಾರನ್ನ ಸಂಪರ್ಕ? ಕೃಷಿ ಯೂನಿವರ್ಸಿಟಿಯವ್ರಿಗೆ ಈ ರಾಯಚೂರಿನವ್ರ ತರಬೇತಿ ಕೇಂದ್ರ ಮಾಡಿದ್ರೆ ಅಲ್ಲೂ ತಗೊಂತೀವಿ, ತೋಟಗಾರಿಕೆ ಇಲಾಖೆ ತಗೊತೀವಿ, ಮತ್ತು ಗ್ರಾಮ ಸೇವಕರು ಸಿಗ್ತಾರೆ ಅವ್ರ ಕೈ ತಗೊತೀವಿ. ಏನು ಬೇಕೋ ಮಾಹಿತಿ ಪಡ್ಕೋತೀವಿ. ಕೆಲವೊಂದು ನಮಗೂ ಅರ್ಥ ಆಗದಂಥ ಇದ್ದದ್ದು ಅವ್ರನ್ನ ಕೇಳಿ ಮಾಹಿತಿ ತಗೊತೀವಿ. ಅಲ್ಲಿಗೆ ಕೆಲವೊಂದು ಮೀರಿ ಪ್ರಕೃತಿಯೆಲ್ಲ ಬದಲಾವಣೆ ಆಕೆ ಅಂತ ಹೋಗ್ತಿರ್ತದೆ. ನಾವು ಇವತ್ತೊಂದು ಔಷಧ ಹೊಡೆದಿರ್ತೀವಿ, ಅದು ಏನೋ ಬದಲಾವಣೆ ಆಗಲಿಲ್ಲ ಅಂದರೆ ಮತ್ತೊಂದು ಅವ್ರಿಗೆ ಏನು ಸರಿ ಹೇಳಿಲ್ಲ, ಇನ್ನೊಂದು ಬೇರೆ ತಂದುಬಿಡೋದು ಹೊಡೆದ್ಬಿಡೋಣ ಅಂತಂದು ಹೊಡೆದ್ಬಿಡ್ತೀವಿ. ಅವಾಗ ಕೆಲವು ಕಂಟ್ರೋಲ್ ಆಗ್ತದೆ, ಹಂಗೆ ಹೋಗ್ತಿರೋದು ರೈತರದೆಲ್ಲ. ರೈತರ ಜೀವನ ಹಿಂಗೆ ಮುಂದುವರಿಯೋದು ಅಂತ ಅಲ್ಲರಿ, ಈಗ ರೈತ ಬಂದದ್ದು ಪಾಲಿಸಬೇಕು. ಈಗ ರೈತರದ್ದು ಏನು ಕೆಲಸ ಅಂದರೆ ಪ್ರಕೃತಿ ಮತ್ತು ಜೊತೆಗೆ ಹೊಡೆದಾಡ್ಬೇಕು. ಕೀಟ ತಜ್ಞರಾಗಲಿ ಸಂಶೋಧಕರಾಗಲಿ 4 ಗ್ವಾಡಿ ಗ್ಲಾಸ್ನಲ್ಲಿ ಸಂಶೋಧನೆ ಮಾಡಬೇಕು. ಅವರು ಸಂಶೋಧನೆ ಮಾಡಿ ಗಾಳಿಗೆ ಬಿಟ್ಟಾಗ ಅಲ್ಲಿ ಫಲ ಕೊಡೋದು ಬರೀ 25-30% ಅಷ್ಟೆ. ಪ್ರಕೃತಿ ಫಲ ಕೊಡ್ಬೇಕಂದ್ರೆ 100%. ಇವತ್ತು ಫ್ಲಡ್ ಬರಲಿಲ್ಲ, ಇವತ್ತು ಗಾಳಿ ಬರಲಿಲ್ಲ, ಏನಿಲ್ಲ ಅಂದರೆ ನಾವು ಚೆನ್ನಾಗಿರ್ತೀವಿ ಅಂತೀರಿ. ಈಗ ಎಲ್ಲಾರ ಫ್ಲಡ್ ಬಂತು, ಬಿರುಗಾಳಿ ಬಂತು ಅಂದರೆ ಈಗ ನಾವು ಏನು ಮಾಡಿದ್ದೆಲ್ಲ ವ್ಯರ್ಥ ಆಗಿರ್ತೈತಿ. ಬಾಳೆ ತೋಟನೂ ಬಿದ್ದೋಗಿರ್ತೈತಿ, ಮೊಗ್ಗೆ ಗಿಡನ ಬಿದ್ದೋಗಿರ್ತೈತಿ. ಇದು ನಾವೆಲ್ಲ ಪ್ರಕೃತಿಯಿಂದ ಬದುಕ ಜನ. ಏನೇ ಮಾಡಿದ್ರು ಪ್ರಕೃತಿಯ ಒಂದು ಸಹಕಾರ ಅದರ ಒಂದು ಬೇಕೇ ಬೇಕಾಗುತ್ತೆ. ಈಗ ಕೃಷಿ ಅದರಲ್ಲೂ ಮಲ್ಲಿಗೆ ಬೆಳೆದು ನೆಮ್ಮದಿಯಿಂದ ಇದ್ದೀರಿ ಅಂತ ಹೇಳ್ಬೋದು? ನಾವು ನೆಮ್ಮದಿಯಿಂದ ಇದ್ದೀರಿ. ಮಲ್ಲಿಗೆನೇ ಮುಖ್ಯ ಈ ಭಾಗದಲ್ಲಿ? ಈ ಭಾಗದಲ್ಲಿ ಮಲ್ಲಿಗೆನೇ ಮುಖ್ಯ. ಅದರಲ್ಲೇ ಇನ್ನೂ ಹೆಚ್ಚು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆ? ಹೆಚ್ಚು ಅಭಿವೃದ್ಧಿ ನಾವೇ ಮಾಡೋಕ್ಕಾಗಲ್ರಿ, ಬೇರೆ ರೈತರು ಮಾಡ್ಬೋದು. ನಮ್ಗೆ ಹೆಚ್ಚು ಅಂದ್ರೆ ಮಾರ್ಕೆಟ್ ಹೆಚ್ಚು ಇಳುವರಿ ಬಂದಾಗ ಅದನ್ನು ಒಂದು ಸಂಸ್ಕರಣ ಮಾಡೋ ಒಂದು ಘಟಕ ಏನರನ್ನ ಸರ್ಕಾರದಿಂದ ಆಗಲಿ ಯಾವುದೇ ಇದರಿಂದ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗತ್ತೆ. ಯಾವಾಗ ಹೆಚ್ಚಿನ ಮಾಲು ಬಂದಾಗ ಅಲ್ಲಿ ಹೋಗಿ 20 ರೂಪಾಯಿ KG 40 ರೂಪಾಯಿ KG ಕೊಟ್ಟು ಲಾಸ್ ಆಗೋದು, ಅದನ್ನ ಉಳಿಸ್ಕೊಡ್ಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ನಮ್ಮಲ್ಲಿರೋದು. ಇಲ್ಲೇ ಒಂದು ಸುಗಂಧ ದ್ರವ್ಯ ತಯಾರಿಸುವಂಥ ಸಂಸ್ಕರಣ ಮಾಡಬೇಕು. ಅದರಿಂದ ಏನೆಲ್ಲ ಬರುತ್ತೆ ಅದನ್ನು, ಯಾಕಂದ್ರೆ ನಾವು ಮಾಡಕ್ಕೆ ಬರೋದಲ್ಲ, ಅದಕ್ಕೆಲ್ಲ ವಿಜ್ಞಾನಿಗಳು ವಿಜ್ಞಾನಿಗಳು ಬೇಕು. ಅವರೆಲ್ಲ ಇದನ್ನು ಮಾಡ್ಕೊಂಡು ಅದನ್ನು ಮಾಡಬೇಕು. ಅದು ರೈತರು ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಯಾವಾಗ ಮಾಡಿ ಕೈಬಿಡೋರು, ಅದು ರೈತರಿಂದ ಅಸಾಧ್ಯವಾಗುತ್ತೆ. ಅದಕ್ಕೆ ಹೆಚ್ಚು ಹಣಕಾಸು ಬೇಕು, ಹೆಚ್ಚಿನ ಒಂದು ನೆರವು ಬೇಕು, ತಂತ್ರಜ್ಞಾನನೂ ಬೇಕು. ಅಂತದ್ದಾದ್ರೆ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಒಂದು ಸಂಸ್ಕರಣಾ ಘಟಕಗಳಿದ್ರೆ, ಬಂದಂತ ಸಂಸ್ಕರಣದ ವಸ್ತುಗಳನ್ನ ಬೇರೆ ಕಡೆಗೆ ಇದು ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನು ಹೆಚ್ಚು ಅಭಿವೃದ್ಧಿ, ಇನ್ನು ಹೆಚ್ಚು ತೋಟಗಳು ಆಗಕ್ಕೆ ಅನುಕೂಲ ಆಗುತ್ತೆ. ನೆರವು ಸಂಸ್ಕರಣಾ ಘಟಕಗಳು ಯಾವುದೇ ಬೆಳೆ ಆಗಲಿ, ಆ ಬೆಳೆಗೆ ತಕ್ಕಂತೆ ಅಂತ ಘಟಕಗಳು ಬಂದರೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದು ಶಿವಪ್ರಕಾಶ್ ಅವರೇ, ಮಲ್ಲಿಗೆಯನ್ನು ಬಹಳಷ್ಟು ಬೆಳೆದು ಚೆನ್ನಾಗಿ ಬೆಳೀತಾ ಇದ್ದೀರಿ. ನಮ್ಮ ಇತರೆ ರೈತರಿಗೂ ನಿಮ್ಮ ಅನುಭವ ಕೇಳಿ ತಿಳ್ಕೊಂಡು ಅವರು ಅನುಸರಿಸಿದರೆ ಅವರಿಗೂ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಮಾಹಿತಿ ಮಾಡಿಕೊಟ್ಟದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿಯಲ್ಲಿ ಅನುಭವ ಕುರಿತು ಹೂವಿನ ಹಡಗಲಿಯ ಶಿವಪ್ರಕಾಶ್ ಹನಕನಹಳ್ಳಿ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಿರೀಶ್ ಪಾಟೀಲ್. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಳೆಯು ಬಹಳ ಇರುವಾಗ ಹತ್ತಿಯ ಬಿಡದೆ ಬಿತ್ತಬೇಕು, ಹತ್ತಿಯ ಬಿಡದೆ ಬಿತ್ತಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.